ಈಗ ನಾನು ಮೂರು ಲೋಕವನ್ನೆಲ್ಲ ಸಂಚಾರ ಮಾಡಿ ಬಂದದ್ದರಿಂದ ಅಲ್ಲಲ್ಲಿ ಕಂಡ ಕೌತುಕಗಳನ್ನು ಮುಖ ನನ್ನ ಕಡೆಗೆ ಅರ್ಪಿಸಲಿಕ್ಕೆ ಕೈಲಾಸಕ್ಕೆ ಹೊರಟಿದ್ದೇನೆ. ನಮಸ್ಕಾರ ಮಾಡ್ತೇನೆ. ಪತಿತ ಪಾವನ ಶಂಕರ, ತಮ್ಮ ಪವಿತ್ರ ಪಾದಕ್ಕೆ ಈ ದೀನ ನಾರದನ್ನು ಅಭಿನಂದಿಸುವನು. ನಾರದ ಹೇಳು, ನನ್ನ ಪಾದದಲ್ಲಿರುವ ನಿನ್ನ ಉನ್ನತ ಭಕ್ತಿಯಿಂದ ನೀನು ಧನ್ಯನೇ ಸರಿ. ನಿನ್ನ ಸದ್ಭಕ್ತಿಗೆ ನಾನು ಸಂತುಷ್ಟನಾಗಿರುವೆನು. ಆಸನದಲ್ಲಿ ವಿಶ್ರಮಿಸು. ಜಗತ್ತಕ್ಕೆ ಮೂಲ ಕಾರಣಗಳಾದ ಜಗದೀಶನಾದ ಶಿವನ ಅರ್ಧಾಂಗಿನಿ ಪಾರ್ವತ ಮಾತೆ, ನಿನ್ನ ಪಾದ ಧೂಳ ದರ್ಶನದಿಂದ ಧನ್ಯನೇ ಸರಿ. ನಾರದ ಹೇಳು, ನಿನಗೆ ಸದಾ ಶುಭವಾಗಲಿ. ಆಸನದಲ್ಲಿ ವಿಶ್ರಮಿಸು. ನಾರದ ಸರ್ವವು ಕ್ಷೇಮವೇ. ಸ್ವಾಮಿ, ಕರುಣಾಸಾಗರನಾದ ನಿನ್ನ ಚರಣ ಸ್ನೇಹಿತರಿಗೆ ಕಷ್ಟದ ಕಲ್ಪನೆಯು ಕನಸಿನಲ್ಲಿ ಆಗಬಹುದೇ? ಸರ್ವವು ಕ್ಷೇಮ. ಹಾಗಾದ್ರೆ ಕೇಳು. ಏನೇನು ವಿಶೇಷ ವರ್ತಮಾನವನ್ನು ತಂದಿರುವೆ? ಅಥಳ ವಿಥಳ ಥಳ ಥಳಾದಿ ಈ ಕೆಳಗಿನ ಏಳು ಲೋಕಗಳಲ್ಲಿ ಸಧರ್ಮವು ಸರಿಯಾಗಿರುವುದು ಇಲ್ಲವೇ ಅಧರ್ಮವಾಗಿರುವುದು ಇಲ್ಲವೇ ಅಧರ್ಮವನ್ನು ಹೆಚ್ಚಿಸುವ ಅಧಮರು ಯಾವ ಲೋಕದಲ್ಲಿ ಹುಟ್ಟಿ ಧರ್ಮಕ್ಕೆ ಬಾಧೆಯನ್ನು ತರುತ್ತಿರುವರು? ದಯಾ ಪರಮೂರ್ತಿ, ತ್ರಿಲೋಕ ಸಂಚಾರಿಯಾದ ನಾನು ತಿರುಗಾಡುತ್ತಾ ಮುಕ್ತಿ ಲೋಕಕ್ಕೂ ನರಲೋಕಕ್ಕೂ ಮಧ್ಯಸ್ಥವಾದ ಭೂಲೋಕಕ್ಕೆ ಹೋಗಿದ್ದೆನು. ಆ ಲೋಕದಲ್ಲಿ ಕೃತಯುಗದಲ್ಲಿ ಧರ್ಮವು ಒಂದು ಕಾಲು ಕುಂಟಿಲ್ಲದೆ ನಾಲ್ಕು ಕಾಲುಗಳನ್ನು ಊರುತ್ತಾ ಚೆನ್ನಾಗಿ ನಡೆಯುತ್ತಿತ್ತು. ಮುಂದೆ ತ್ರೇತಾಯುಗದಲ್ಲಿ ಒಂದು ಕಾಲಿಗೆ ಮೂರ್ಖರ ಸುಳು ಎಂಬ ಮುಳು ಸರಿದು ಒಂದು ಕಾಲು ಕುಂಟು ಬಿದ್ದು ಮೂರು ಕಾಲುಗಳನ್ನು ಊರುತ್ತಾ ಮುಗ್ಗಡಿಸಿತು. ಮುಂದೆ ದ್ವಾಪರ ಯುಗದಲ್ಲಿ ಅಧಮರ ಅರ್ಭಟವೆಂಬ ಅರ್ಧಾಂಗವಾಯು ಹೆಚ್ಚಾಗಲು ಧರ್ಮದ ಅರ್ಧ ಶರೀರ ಒಣಗಿ ಹೋಗಿ ಎರಡು ಕಾಲುಗಳು ಕುಂಟು ಬಿದ್ದು ಎರಡೇ ಕಾಲುಗಳನ್ನು ಊರುತ್ತಾ ಏಳುತ್ತಾ ಬೀಳುತ್ತಾ ನಡೆಯುತ್ತಿತ್ತು. ಮುಂದೆ ಕಲಿಯುಗದಲ್ಲಿ ಕರ್ಮ ಜಂಗಲರೆಂಬ ಕ್ಷಯ ರೋಗ ಹತ್ತಿ ಪಾಪ ಧರ್ಮ ದೇವತೆಗೆ ಎಳೆದೆಳೆದು ಹಾಕುವ ಎರಡು ಕಾಲುಗಳು ಸಹ ಉಳಿಯದೆ ಮೂರು ಕಾಲುಗಳು ಕುಂಟು ಬಿದ್ದು ಒಂದೇ ಕಾಲೂರಿ ನಿಂತಳು. ಮುಂದೆ ಕಲಿಯುಗದ ಪ್ರಾಬಲ್ಯವು ಹೆಚ್ಚಾದಂತೆ ಇದ್ದದ್ದೊಂದು ಕಾಲು ಸಹ ಮುರಿದು ಮೂಲ ಗುಂಪಾಗಿ ಬಿದ್ದು ಜನರ ತುಳಿದಾಟದಲ್ಲಿ ಸಿಕ್ಕು ಶಿವೋಂ ಶಿವೋಂ ಎಂದು ಮರೆಯಿಡಲು ಅಲ್ಲಮ್ಮ ಪ್ರಭು ಎಂಬ ಅವತಾರಿ ಪುರುಷನು ಆ ಮೂಲ ಗುಂಪಾಗಿ ಬಿದ್ದ ಧರ್ಮ ದೇವತೆಯನ್ನು ಎಬ್ಬಿಸಿ ಉದ್ಧಾರ ಮಾಡಲಿಕ್ಕೆ ಎತ್ತಿದನು. ಮಾ ಪ್ರಭು ಆ ಮಾಯಾರಹಿತನಾದ ಅಲ್ಲಮ್ಮ ಪ್ರಭು. ನಾರದ ಏನೆಂದು ನೋಡಿದೆ? ತಾಯಿ, ಲೋಕವನ್ನು ಉದ್ಧಾರ ಮಾಡಲಿಕ್ಕೆ ಭೂಮಿಗೆ ಅವತರಿಸಿ ಬಂದ ಅಲ್ಲಮ್ಮ ಪ್ರಭು ಎಂಬ ಗುರುನಾಥನು ಮಾಯಿಗೆ ವಶವಾಗದೆ ಮಾಯಿಯನ್ನು ಮೀರಿ ನಿಂತ ಮಹಾತ್ಮನೆಂದು ನೋಡಿದನು. ಹುಚ್ಚಿ, ಏನು ಮಾತನಾಡಿದಿ? ಹೆಣ್ಣು ಹಣ್ಣು ಮಣ್ಣು ಇವುಗಳ ಮೇಲಿನ ಮಾಯಿಗೆ ವಶವಾಗದೆ ಮಾಯನ್ನು ಮೀರಿ ನಿಂತವರು ಮೀಸಿ ಹೊತ್ತವರು ಎಂಥವರು ಎದ್ದುದುಂಟೆ ಹರಿಹರ ಬ್ರಹ್ಮರು ಹೆಣ್ಣಿನ ಮಾಯಲ್ಲಿ ಬಿದ್ದು ಒದ್ದಾಡುತ್ತಿರಲು ಯಾವನು ಅಲ್ಲಮ್ಮ ಪ್ರಭು ಮಾಯನ್ನು ಮೀರಿ ನಿಂತವನೆಂದು ನನ್ನ ಇದರಿಗೆ ನುಡಿಯಲಿಕ್ಕೆ ನಾಚಿಕೆ ಬರಲಿಲ್ಲವೇ? ಆ ನುಡಿಯನ್ನು ಆಡಿದವರು ಯಾರು ಹೇಳು? ಸುರರು ಅಂದರು, ನರರು ಅಂದರು, ಹರಿಹರರು ಅಂದರು, ಇಲ್ಲವೇ ಮದವ ಮಸ್ತಕ ಏರಿಯ ಅಲ್ಲಮ್ಮನೆ ಅಂದನು, ಇಲ್ಲವೇ ನನ್ನ ಮುಂದೆ ಬಾಯ ಡಂಬಾಚಾರ ಕೊಚ್ಚಲಿಕ್ಕೆ ನೀನೇ ಅಂದಿಯೋ? ಯಾರು ಅಂದರು ಮೊದಲು ಹೇಳು. ಜಗದೀಶ್ವರಿ, ಅಲ್ಲಮ್ಮ ಪ್ರಭು ಮಾಯನ್ನು ಗೆದ್ದವನಂದವರು ಒಬ್ಬಿಬ್ಬರೇ? ಇಡೀ ಸರ್ವ ಜಗತ್ತೆಲ್ಲ ಕೊಂಡಾಡುತ್ತಿರಬಹುದು. ಜಗತ್ತೆಲ್ಲ ಕೊಂಡಾಡುವಾಗಿದ್ದರೆ ನೋಡು, ಜಗತ್ತೆಲ್ಲ ಒಂದೇ ನಿಮಿಷದಲ್ಲಿ ಕುಣದಾಡಿಸಿ ಅಲ್ಲಮ್ಮನನ್ನು ಪಿಚಂಡಿ ಕಟ್ಟಿ ತರಿಸುತ್ತೇನೆ. ತಾಯಿ, ನಾನೇನು ಬರುವೆ? ಪಟ್ಟದರೆ ಶ್ರೀ ಪಾರ್ವತಿ ಇತ್ತ ಹೊರಳು. ಏಕೆನಾಥ, ಹೆಣ್ಣಿನ ಮಾಯಿಗೆ ಒಳಗಾಗದವರು ಈ ಲೋಕದಲ್ಲಿ ಯಾರು ಇರುವರೆಂದು ನಾರದನ ಮುಂದೆ ನಿಂತು ನಿನ್ನಷ್ಟಕ್ಕೆ ನೀನೇ ಶಭಾಷ್ ಎನ್ನುತ್ತೀಯಲ್ಲ. ಮಾಯನ್ನು ಮೀರಿದವರು ಈ ಲೋಕದಲ್ಲಿ ಯಾರು ಇಲ್ಲವೇ? ಸ್ವಾಮಿ, ಯಾರಿರುವರು ಹೇಳು. ಹಾಗಾದ್ರೆ ಕೇಳು. ಆತನು ಏಕಸ್ಥಿತನಾದ ಮಾನವನಲ್ಲ, ಬಹುಜನರ ಉದ್ಧಾರಕ್ಕೆಂದು ಅಲ್ಲಮನೆಂಬ ಹೆಸರಿನಿಂದ ನಾನು ಅವತರಿಸಿರುವೆನು. ಆತನೇ ನಾನು, ನಾನೇ ಆತನು. ಆತನನ್ನು ಗೆಲ್ಲುವ ಹವ್ಯಾಸಕ್ಕೆ ನೀನು ಹೋದರೆ ನಿಶ್ಚಯವಾಗಿ ಅಪಮಾನಕ್ಕೆ ಗುರಿಯಾಗುವೆ. ಪ್ರಾಣೇಶ್ವರ, ಇಲ್ಲದ ಅಹಂಕಾರವನ್ನು ತೊಟ್ಟು ತುಚ್ಚ ಕರೆಸಿ ಮಾತಾಡಬೇಡ. ನೀನು ಮತ್ತು ನಿನ್ನ ಶರಣಾದ ಅಲ್ಲಮನು ನನ್ನನ್ನು ಮೀರಿರುವನೆ. ಹೌದು, ನಾನಾಗಲಿ ನನ್ನ ಶರಣರಾಗಲಿ ನಿನ್ನ ತಾಮಸಿಯಾದ ಮಾಯೆಗೆ ಎಂದೂ ವಶವಾಗತಕ್ಕವರಲ್ಲ. ನಾನಾಗಲಿ ನನ್ನ ಶರಣರಾಗಲಿ ಮಾಯೆಗೆ ವಶವಾಗದಲ್ಲವರೆಂದು ಮೀಸೆ ತೀಡುತ್ತಿರುವ ಮರುಳ ಶಂಕರ, ಹಿಂದಕ್ಕೆ ನೀನು ಭಸ್ಮಾಸುರನಿಗೆ ಏನೆಂದು ವರವನ್ನು ಕೊಟ್ಟಿದ್ದೆ? ಭಸ್ಮಾಸುರನಿಗೆ ನಾನು ಏನೆಂದು ವರವು ಕೊಟ್ಟಿರುವೆನೆಂದರೆ, ನೀನು ಯಾರ ತಲೆಯ ಮೇಲೆ ಹಸ್ತವನ್ನಿಡಿದೆಯೋ ಅವರು ಸುಟ್ಟು ಭಸ್ಮವಾಗಲೆಂದು ವರವನ್ನು ಕೊಟ್ಟಿರುವೆನು. ಅಂತ ವರವನ್ನು ಪಡೆದುಕೊಂಡು ಅವನು ಏನು ಮಾಡಿದ? ಪಾರ್ವತಿ, ಅವನು ನಿನ್ನ ಸುಂದರವಾದ ರೂಪಕ್ಕೆ ಮನಸೋತು ನನ್ನ ತಲೆಯ ಮೇಲೆ ಹಸ್ತವನ್ನಿಟ್ಟು ನನ್ನನ್ನು ಸುಟ್ಟು ನಿನ್ನನ್ನು ಒಯ್ಯಬೇಕೆಂದು ಪಂತ ಮಾಡಿದ. ಹಾಗಾದ್ರೆ ಅವಾಗ ನೀನು ಏನು ಮಾಡಿದಿ? ಆವಾಗ ನಾನು ಭಯಪಟ್ಟು ಕಂಡ ಕಡೆಗೆ ಅಡವಿಯ ಪಾಲಾಗಿ ಓಡಿ ಹೋದೆನು. ಆಗ ನೀನು ಏನು ಮಾಡಿದಿ ಮತ್ತು ಅವನ ಕೈ ಒಳಗಿಂದ ಹೇಗೆ ಪಾರಾದಿ? ಆಗ ವಿಷ್ಣುವಿನ ಮಾಯಾಶಕ್ತಿಯು ಪಾರ್ವತಿ ನಿನಗಿಂತ ಹೆಚ್ಚಾಗಿ ಚಂದ ಕಾಣುವ ಮೋಹಿನಿ ರೂಪವನ್ನು ಧರಿಸಿಕೊಂಡು ಆ ಭಸ್ಮಾಸುರನ ಹತ್ತಿರ ಬಂದಳು. ಅವಳ ಪ್ರತಿ ರೂಪಕ್ಕೆ ಆ ಭಸ್ಮಾಸುರನು ಭ್ರಾಂತನಾಗಿ ಆ ಮೋಹಿನಿಯನ್ನು ವಶ ಮಾಡಿಕೊಳ್ಳುವ ಹವ್ಯಾಸದಲ್ಲಿ ನನ್ನನ್ನು ಮರೆತು ಬಿಟ್ಟನು ಮತ್ತು ಅವಳ ಸ್ವಾತಂತ್ರ್ಯತೆಗೆ ಒಳಗಾಗಿ ತಾನೇ ಸುಟ್ಟುಕೊಂಡು ಭಸ್ಮನಾದನು. ಅಂದ ಮೇಲೆ ನೀನು ಯಾರಿಂದ ಉಳಿದಿ? ವಿಷ್ಣುವಿನಿಂದ ಉಳಿದೇನು. ವಿಷ್ಣುವಿನಿಂದ ಏಕೆ? ಮಾಯಿನಿಂದ ಉಳಿದಲ್ಲವೇ. ಹೌದೌದು, ಮಾಯಿಂದ ಉಳಿದೇನು. ಅಕಿಯಿಂದ ಉಳಿದದ್ದಲ್ಲದೆ ಅಕಿಯ ಮುಂದೆ ನಿಂತು ನೀನು ಏನೇನು ಅಂಗಲಾಚಿ ಬೇಡಿಕೊಂಡಿದ್ದೆ? ಏ ಪಾರ್ವತಿ, ಅವಳ ಮುಂದೆ ನಿಂತು ನಾನೇನು ಅಂಗಲಾಚಿ ಬೇಡಿಕೊಂಡೇನು? ಪರಮಾತ್ಮ ಕೇಳು. ಪಾರ್ವತಿ ಹೇಳು. ಬೆಂಕವನ್ನು ಕೊಚ್ಚುತ್ತಿರುವ ಮರುಳ ಶಂಕರ ಇತ್ತು ಹೊರಳು ಏಕೆ? ಇದ್ದು ಮಾತು ಇದ್ದಂತೆ ಹೇಳುವುದಕ್ಕೆ ನಾಚಿಕೆ ಏಕೆ? ನಿನ್ನನ್ನು ಉಳಿಸಿದ ಮೋಹಿನಿಯು ಚಮನದ ಜಾನೆ. ಚೆನ್ನಿನ ಮಾಯಿಗೆ ನೀನು ಮರುಳನಾಗಿ ಸುಂದರಿ. ನಿನ್ನ ಚೆನ್ನಿಗೆ ರೂಪಕ್ಕೆ ನಾನು ಸೋತಿರುವೆನು. ನಿನಗಿಂತ ನಿನ್ನ ಮಾತಿಗೆ ಜೋತಿರುವೆನು. ನನ್ನನ್ನು ಲಗ್ನವಾಗಲಿಕ್ಕೆ ಒಪ್ಪಿಕೋ, ಮಕ್ಕಳೆಂದು ಒಪ್ಪಿಕೋ. ನೀನು ಹೇಳಿದಂತೆ ಕೇಳುವೆನು, ನಿನ್ನ ಆಜ್ಞೆಯಂತೆ ಇರುವೆನು ಎಂದು ಮಾಯಿಗೆ ವಶವಾಗಿ ಬೇಡಿಕೊಳ್ಳುತ್ತಾ ಬೆನ್ನು ಹತ್ತಿ ತಿರುಗಿ, ಈಗ ನಾನು ಮಾಯಿಗೆ ಸೋಲುವನಲ್ಲ ಕಿವಿ ಜೋಲುವನಲ್ಲ ಎಂದು ಹೇಳುವುದಕ್ಕೆ ನಿನಗೆ ನಾಚಿಕೆ ಬರಲಿಲ್ಲವೇ? ಛಿ, ಏನು ಮಾತನಾಡಿದಿ? ಎಲೆ ಬೆಡಿಗಾರದ ಬಾಲೆ, ಸುಮ್ಮನೆ ಹೆಮ್ಮೆಯನ್ನು ಕೊಚ್ಚಬೇಡ. ಭಸ್ಮಾಸುರನಿಗೆ ನಾನು ಅಂಜಿದಂತೆ ತೋರಿಸಿ ಓಡಿ ಹೋದದ್ದು ನಿಶ್ಚಯವಾದರೆ ಆತನಿಗೆ ನಾನು ಅಂಜಿ ಓಡಿ ಹೋದವನು ಅಲ್ಲ, ಸಾಯುವೆನೆಂದು ಹೆದರಿ ಓಡಿ ಹೋದವನು ಅಲ್ಲ. ಮೃತ್ಯುಂಜಯನಾದ ನನಗೆ ಮರಣ ಎಂಬುದೇ ಇಲ್ಲ. ಹಾಗಾದರೆ ನೀನು ಏಕೆ ಓಡಿದಿ? ಎಲೆ ಬಣ್ಣದ ಹೆಣ್ಣೆ, ಒಂದು ಕ್ಷಣದಲ್ಲಿ ಈ ಸೃಷ್ಟಿಯನ್ನು ಸುಟ್ಟು ಬಿಡುವ ನನಗೆ ಆ ಭಸ್ಮಾಸುರನನ್ನು ನಷ್ಟ ಮಾಡುವುದು ಎಟ್ಟರೆ ಕೆಲಸವಾದೀತು. ಹಾಗಾದ್ರೆ ಅವನನ್ನು ಏಕೆ ಬಿಟ್ಟಿರಿ? ಹೇ ಪಾರ್ವತಿ, ಕೊಟ್ಟ ವಚನವನ್ನು ತಪ್ಪಿಸಿ ಅವನನ್ನು ಸುಟ್ಟರೆ ನನ್ನ ಶ್ರೇಷ್ಠ ಭಕ್ತರು ಚೇಷ್ಟೆ ಮಾಡಿ ನಕ್ಕಾರೆಂದು ವಿನೋದದಾಟ ಆಡಿದೆನು ಹೊರತು ನಾನು ಆತನಿಗೆ ಅಂಜಿ ಓಡಿ ಹೋದವನು ಅಲ್ಲ, ಸಾಯುವೆನೆಂದು ಹೆದರಿ ಓಡಿ ಹೋದವನು ಅಲ್ಲ. ಮೃತ್ಯುಂಜಯನಾದ ನನಗೆ ಮರಣ ಎಂಬುದೇ ಇಲ್ಲ. ಈ ನಿನ್ನ ಬಡಿವಾರದ ಮಾತುಗಳನ್ನು ನನ್ನ ಮುಂದೆ ಬಡಿಬಡಿಸಬೇಡ. ಮಾಯೆಯು ನನ್ನ ಅಧೀನವೇ ಹೊರತು ನಾನು ಮಾಯೆಯ ಅಧೀನನಲ್ಲ. ದೀಪವನ್ನು ಆಶ್ರಯಿಸಿಕೊಂಡು ಕತ್ತಲೆ ಇರುತ್ತದೆ, ಕತ್ತಲೆಯನ್ನು ಆಶ್ರಯಿಸಿಕೊಂಡು ದೀಪವು ಎಂದಿರುವುದಿಲ್ಲ. ಅದರಂತೆ ಜ್ಯೋತಿ ಸ್ವರೂಪನಾದ ನನ್ನನ್ನು ಆಶ್ರಯಿಸಿಕೊಂಡು ನೀ ಇರುವಿ ಹೊರತು ನಿನ್ನನ್ನು ಆಶ್ರಯಿಸಿಕೊಂಡು ನಾನು ಇದ್ದವನಲ್ಲ. ಅದರ ಪ್ರಯುಕ್ತ ನಾನಾಗಲಿ ನನ್ನ ಶರಣರಾಗಲಿ ನಿನ್ನ ತಾಮಸಿಯಾದ ಮಾಯೆಗೆ ಎಂದು ವಶವಾಗತಕ್ಕವರಲ್ಲ. ನೀನು ಹೆಣ್ಣಿನ ಮಾಯಾ ಪ್ರಪಂಚಕ್ಕೆ ಎಂದು ಸಿಕ್ಕಿಲ್ಲವೇ? ಇಲ್ಲ, ಎಂದು ಸಿಕ್ಕಿಲ್ಲ. ಹಾಗಾದ್ರೆ ನಾನು ಯಾರು? ನೀನು ಹೆಣ್ಣು, ನನಗೆ ನಿನ್ನ ವಶವಾಗಿಲ್ಲವೇ? ಇಲ್ಲ. ಪರಮಾತ್ಮ ಕೇಳು. ಪಾರ್ವತಿ ಹೇಳು. ವಶವಾಗಿಲ್ಲವೇ? ತಲೆಯ ಮೇಲೆ ನಡುಕೋ. ಗಂಗೆಯಾಗಿ ನಿನ್ನ ಜಡೆಯನ್ನು ಮೆಟ್ಟಿಕೊಳ್ತಿರುವೆನು, ಗೌರಿಯಾಗಿ ನಿನ್ನ ತೊಡೆಯನ್ನು ಮೆಟ್ಟಿಕೊಳ್ತಿರುವೆನು, ಲಕ್ಷ್ಮಿಯಾಗಿ ಇಷ್ಟವನ ಎದೆಯನ್ನು ಮೆಟ್ಟಿಕೊಳ್ತಿರುವೆನು, ಸರಸ್ವತಿಯಾಗಿ ಬ್ರಾಹ್ಮಣ ನಾಲ್ಗೆಯನ್ನು ಮೆಟ್ಟಿಕೊಳ್ತಿರುವೆನು. ಇದು ಲೋಕೆಲ್ಲ ಕಂಡ ಮಾತಲ್ಲವೇ? ತ್ರಿಮೂರ್ತಿಗಳಾದ ನೀವೇ ನನಗೆ ವಶವಾಗಿರಲು ಮಿಕ್ಕಾದ ಸಾಧು ಬೋಧಗಳ ಪಾಡೇನು? ಇಲ್ಲದ ದಂಭವನ್ನು ಹೇಳಬೇಡ. ನನ್ನ ನಿನ್ನಿಂದ ರೂಪವೆನಿಸಿದ ನಿಜಗುಣೆಯವರು ಕೈವಲ್ಲೇ ಬರದಂತೆ ನೀನು ಹುಟ್ಟಿದ್ದು ಯಾರಿಂದ, ಬೆಳೆದದ್ದು ಯಾರಿಂದ, ಐಶ್ವರ್ಯವನ್ನು ಕಂಡದ್ದು ಯಾರಿಂದ? ಹೊಟ್ಟೆ ಬಟ್ಟೆಗೆ ದಿಕ್ಕಿಲ್ಲದೆ ತಿರುಗುವ ತಿರುಕನನ್ನು ಎಳೆತಂದು ಅರಸನ ಗದ್ದಿಗೆಯ ಮೇಲೆ ಕುಡಿಸಿದಂತೆ ದಿಗಂಬರನಾಗಿ ದಿಕ್ಕಿಲ್ಲದೆ ತಿರುಗುವ ನಿನ್ನನ್ನು ಬಯಲಿಗೆ ಎಳೆತಂದು ಎಲ್ಲರಿಂದ ಪೂಜೆಗೊಳಿಸಲಿಕ್ಕೆ ಹಚ್ಚಿದವರು ಯಾರು? ಸುಮ್ಮನೆ ಇಲ್ಲದ ಹೆಮ್ಮೆಯನ್ನು ತೊಟ್ಟು ನಾನು ನನ್ನ ಶರಣರು, ನನ್ನ ಅವತಾರಿಕನಾದ ಲಮನು ಎಂದು ಮಾಯಿಗೆ ವಶವಾಗದಲ್ಲವರೆಂದು ಅನಬೇಡ. ಈಗೋ ನೋಡು, ಈಗಲೇ ನನ್ನ ತಾಮಸಿ ಮಾಯನ್ನು ಕಳಿಸಿ ಅಹಾ ಅನ್ನೋದ್ರೊಳಗೆ ಆ ಅಲ್ಲಮ್ಮನನ್ನು ಹಿಡಿದು ಎಡಮುಡಿಗೆಯನ್ನು ಕಟ್ಟಿ ತರುವೆನು. ಮೇಡದಿ ಮನೆಯೇ, ನಿನ್ನ ಮರುಳತನವನ್ನು ಬಿಟ್ಟು ಬಿಡು. ಮಂಜು ಸೂರ್ಯನಿಗೆ ಮುಸುಕು ಹಾಕಿದಂತೆ ನೀನು ನನ್ನ ಎಡೆ ತೊಡೆಗಳನ್ನು ವ್ಯಾಪಿಸಿಕೊಂಡು ಕುಳಿತರೆ ಏನು? ನಿನಗೂ ನನಗೂ ಸಂಬಂಧವಿಲ್ಲ. ನೀನು ಅಹಂಕಾರದಿಂದ ಅಲ್ಲಮ್ಮನನ್ನು ಗೆಲ್ಲುವುದಕ್ಕೆ ನಿನ್ನ ಮಾಯಿಯನ್ನು ಕಳಿಸಿದರೆ ಅವನು ನಿಶ್ಚಯವಾಗಿ ಅವಳ ಹಲ್ಲನ್ನು ಮುರಿದು ಕಳಿಸುತ್ತಾನೆ. ಬಿಡು ಬಿಡು, ನಿನ್ನ ಅಲ್ಲಮ್ಮನ ಪೌರುಷವನ್ನು ನನ್ನ ಮುಂದೆ ಹೇಳಬೇಡ. ಬಿಡು ಬಿಡು, ನಿನ್ನ ಮಾಯಿಯ ಪೌರುಷವನ್ನು ನನ್ನ ಮುಂದೆ ಹೇಳಬೇಡ. ಹಾಗಾದ್ರೆ ನೋಡು, ಈಗಲೇ ನನ್ನ ತಾಮಸಿ ಮಾಯನ್ನು ಕಳಿಸಿ ಅವನನ್ನು ಎಳೆ ಹಚ್ಚುತ್ತೇನೆ. ನಿನ್ನಿಂದ ಎಂದೂ ಆಗದು. ನಾನು ಗೆದೆಯುವುದೇ ಗಟ್ಟಿ, ನೀನು ಸೋಲುವುದೇ ಗಟ್ಟಿ. ಮಾಯಿಯು ಅಲ್ಲಮ್ಮನಿಗೆ ಸೋತು ಬಂದರೆ ನೀನೇ ಶ್ರೇಷ್ಠನು. ನಿನ್ನ ವಶವಾದ ಮಾಯಿಗೆ ನನ್ನ ವಶವಾದ ಅಲ್ಲಮ್ಮನು ಸೋತು ಬಂದರೆ ನೀನೇ ಶ್ರೇಷ್ಠಳು. ಹಾಗಾದ್ರೆ ನೋಡು, ಈಗಲೇ ನನ್ನ ತಾಮಸಿ ಮಾಯನ್ನು ಕಳಿಸಿ ಅವನನ್ನು ಎಳೆ ಹಚ್ಚುತ್ತೇನೆ. ಬಾರೆ ಮಾಯೆ ಜಗದ ಮೋಯೆ, ಬಾರೆ ಜಗನ್ಮಾತೆ, ನಿನ್ನ ಪವಿತ್ರವಾದ ಈ ಪಾದಕಮಲ ಚರಣಾರವಿಂದಗಳ ಮೇಲೆ ಈ ನಾನಾ ವಿಧವಾದ ಪುಷ್ಪಗಳನ್ನು ಅರ್ಪಿಸಿ ಈ ನಿಮ್ಮ ಮುದ್ದಿನ ಮಗಳು ಮಾಡುವ ಅಭಿವಂದನೆಗಳು ಜಗನ್ಮಾತೆ. ಮಗಳೇ ಹೇಳು, ಮುದ್ದು ಮಗಳೇ ಬಾ, ನನ್ನ ತೊಡೆಯ ಮೇಲೆ ಇಸ್ರಮಿಸು. ತಾಯಿ, ಈಗ ನನ್ನನ್ನು ಕರೆಸಿದ ಕಾರಣವು ಏನು? ಏನು ಅಪ್ಪನಿರುವುದು ಹೇಳು. ಕೋಟಿ ಚಂದ್ರ ಕಳೆಯಂತೆ ಲಕಲಕನೆ ಹೊಳೆಯುತ್ತಿರುವ ಈ ನಿನ್ನ ಸುಂದರವಾದ ಮುಖವು ಇವತ್ತು ದುಃಖ ದುಮ್ಮಾನದಿಂದ ಬಾಡಿದ ಬೊಕ್ಕಲದ ಪುಷ್ಪದಂತೆ ಕಳೆದುಂಗಲಿಕ್ಕೆ ಕಾರಣವು ಏನಾಯಿತು? ಚಿತ್ತವು, ಜ್ಞಾನವು, ಈ ಚಾಕ್ರಿಯ ಮೊದಲಾದ ಸರ್ವಶಕ್ತಿಗಳೆಲ್ಲವೂ ನೀನೇ ಇರುವಾಗ ಇಂತಹ ಚಿಂತೆಯು ನಿನಗೆ ಏಕೆ ಬಂತಮ್ಮ? ಮತ್ತು ಯಾವ ಕಾರಣದಿಂದ ಬಂತು? ಬೇಗ ಬೇಗನೆ ಅಪ್ಪನೆಯನ್ನು ಕೊಡು. ಮುನಿಗಳು ಧರ್ಮಶಾಸ್ತ್ರವನ್ನು ಕೊಂಡಾಡುವಂತೆಯೇ ಮಾಡಲ ಅಥವಾ ಸಾಧುಗಳ ಕೈ ಬೆರಳುಗಳಲ್ಲಿ ಇರುವಂತಹ ಜಪಮಾಲಿಗಳು ಜಾರಿ ಅವರ ಬೆರಳುಗಳನ್ನು ಬಿಟ್ಟು ನೆಲಕ್ಕೆ ಬಿದ್ದು ನನ್ನ ಬೆನ್ನ ಹತ್ತಿ ಬರುವಂತೆಯೇ ಮಾಡಲೆ? ಹರಿಹರ ಬ್ರಹ್ಮರನ್ನು ಮೊದಲು ಮಾಡಿಕೊಂಡು ಈ ಮಾಯಾ ಜಗತ್ತೆಲ್ಲ ನನ್ನ ಮಾಯಾ ಜಾಲದಲ್ಲಿ ಸುಲಿಗೆ ಒದ್ದಾಡುತ್ತಿರುವಾಗ ಇನ್ನು ಈ ಉಳಿದ ನರನಾಯಿಗಳ ಪಾಡೇನಮ್ಮ? ಜಗನ್ಮಾತೆ, ಈಗ ನಿನಗೆ ಬಂದಿರುವ ಚಿಂತೆ ಏನು ಇರುವುದು? ಒಂದನ್ನು ಮರೆ ಮಾತದೆ ಎಲ್ಲವನ್ನೇ ನನ್ನ ಮುಂದೆ ಹೇಳಮ್ಮ. ಮಗಳೇ ಮಾಯಿ, ನಿನ್ನನ್ನು ಕರೆಸಿದ ಕಾರಣವೇನೆಂದರೆ ಇಂದು ನನ್ನ ಪ್ರಾಣಪತಿಯಾದ ಶಿವನು ಹರಿಹರ ಪ್ರಮಾದಿಗಳ ಸಭೆಯಲ್ಲಿ ನಾರದರು ಬಂದು ಅಲ್ಲಮ್ಮನೆಂಬ ವಿರಕ್ತನು ಮಾಯಿಯ ಎದೆಯನ್ನು ಮೆಟ್ಟಿ ನಡೆಯತಕ್ಕವನೆಂದು ನುಡಿಯಲು ನನಗೆ ಕಡು ಕೋಪ ಬಂದು ಆ ಅಲ್ಲಮ್ಮನ ಬಡಿವಾರವನ್ನು ನನ್ನ ಮುಂದೆ ಬಡಬಡಿಸಬೇಡ. ಈ ಕ್ಷಣವೇ ನನ್ನ ತಾಮಸಿ ಮಾಯನ್ನು ಕಳಿಸಿ ಆ ಅಲ್ಲಮ್ಮನನ್ನು ಹೆಡಮುಡಿಗೆ ಕಟ್ಟಿ ಎಳೆ ತರುವೆನೆಂದು ಶಪಥ ಮಾಡಿರುವೆನು. ಪ್ರವಿತ, ನೀನು ಈ ಕ್ಷಣವೇ ಭೂಲೋಕದಲ್ಲಿ ಅವತರಿಸಿ ಅಲ್ಲಮ್ಮ ಪ್ರಭು ದೇವನನ್ನು ವಶ ಮಾಡಿಕೊಂಡು ಬಂದು ನನ್ನ ಪಂಥವನ್ನು ಗೆಲ್ಲಿಸಬೇಕು. ಮಗಳೇ, ಅಪ್ಪನೇನು ಮಾಡುತ್ತಿರುವೆಯಮ್ಮ? ಅಲ್ಲದೆ ಎಲ್ಲ ದೇವತೆಗಳನ್ನು ದನಗಳ ಹಿಂಡಿನಂತೆಯೇ ಹೊಡೆದು ತಂದು ಈ ನನ್ನ ಮಾಯಾ ಪಾಶುವೆಂಬ ಕನ್ನೆಯಿಂದ ಸಾಲಧಾವಣೆಯನ್ನಾಗಿ ಮಾಡಿ ಕಟ್ಟುವ ನನಗೆ ಯಾವನೋ ಒಬ್ಬ ಯಕಶ್ಚಿತನಾದ ಅಲ್ಲಮ್ಮನೆಂಬ ಸಾಧುವನ್ನು ವಶ ಮಾಡಿಕೊಂಡು ಬರುವುದು ಇದು ಯಾವ ದೊಡ್ಡ ಘನಕಾರ್ಯವು? ತಾಯಿ, ಬೆಕ್ಕಿನ ಸಂಚಾರ ಇಲ್ಲದಿರುವ ಸ್ಥಳಗಳಲ್ಲಿ ಇಲಿಗಳ ಚೆಲ್ಲಾಟವೇ ಚೆಲ್ಲಾಟ. ಅದೇ ಇಲಿಗಳು ಬೆಕ್ಕನ್ನು ಕಂಡಾಕ್ಷಣವೇ ಅವುಗಳ ಚೆಲ್ಲಾಟವೆಲ್ಲ ಮಾಯವಾಗಿ ಸದ್ದು ಇಲ್ಲದೆ ಗುದ್ದುಗಳನ್ನು ಸೇರುವು. ಅದರಂತೆ ಹೆಣ್ಣಿನ ಸಂಚಾರವು ಇಲ್ಲದಿರುವ ಸ್ಥಳಗಳಲ್ಲಿ ಉದ್ದಗಡ್ಡದ ಸಾಧುಗಳೇ ಚೆಲ್ಲಾಟವೇ ಚೆಲ್ಲಾಟ. ಅದೇ ಉದ್ದಗಡ್ಡದ ಸಾಧುಗಳು ನನ್ನಂತ ಸುಂದರವಾದ ಹೆಣ್ಣುಗಳನ್ನು ಕಂಡಾಕ್ಷಣವೇ ಅವುಗಳ ಚೆಲ್ಲಾಟವೆಲ್ಲ ಮಾಯವಾಗಿ ಅವರು ಹಾಕಿಕೊಂಡಿರತಕ್ಕಂತ ಕ್ಯಾದಿ ಅರಿವುಗಳನ್ನು ಕಳೆದು ಕೊಟ್ಟು ಬರೇ ಬೆತ್ತಲೆಯಾಗಿ ಕುಣಿದಾಡು ಹತ್ತುವರು. ಮಂಗವು ತನ್ನ ಆಟವನ್ನು ಆಡಿಸುವವನ ಮೋರೆಯನ್ನೇ ನೋಡುತ್ತಾ ಆತನ ಹೇಳಿಕೆಯಂತೆಯೇ ಕೇಳುತ್ತಿರಲು, ಅದರಂತೆ ಈ ಮಾಯ ಜಗತ್ತೆಲ್ಲ ನನ್ನ ಮೋರೆಯನ್ನು ನೋಡುತ್ತಾ ನನ್ನ ಹೇಳಿಕೆಯಂತೆಯೇ ಕುಣಿಯುತ್ತಿರುವಾಗ ಇನ್ನು ಆ ಅಲ್ಲಮ್ಮನೆಂಬ ಒಬ್ಬ ಸ್ವಟ್ಟ ಸಾಧು ಎಂದರೆ ಎಷ್ಟಿರುವನಮ್ಮ ತಾಯಿ, ಈಗಲೇ ನಾನು ಆತನಿದ್ದಲಿಗೆ ಹೋಗಿ ಆ ಪಿಸಾಚಿ ರೂಪದ ಅಲ್ಲಮ್ಮನನ್ನು ಪಿಚಂದಿ ಕಟ್ಟಿ ತರುವೆನಮ್ಮ. ಬೇಗನೆ ನನ್ನನ್ನು ಆಶೀರ್ವದಿಸಿ ಭೂಲೋಕಕ್ಕೆ ಕಳಿಸಿಕೊಡಮ್ಮ. ಮಗಳೇ, ಭೂಲೋಕಕ್ಕೆ ಹೋಗು, ಅಲ್ಲಿ ಹುಟ್ಟಿ ಅಲ್ಲಮ್ಮ ಪ್ರಭು ದೇವನನ್ನು ವಶ ಮಾಡಿಕೊಂಡು ಬಂದು ನನ್ನ ಪಂಥವನ್ನು ಗೆಲ್ಲಿಸಬೇಕು ಮಗಳೇ. ತಾಯಿ, ನಿನ್ನ ಆಶೀರ್ವಾದದಂತೆ ನಾನು ಈಗಲೇ ಭೂಲೋಕಕ್ಕೆ ಹೋಗಿ ಆ ಅಲ್ಲಮ್ಮನನ್ನು ಗೆದ್ದು ತರುತ್ತೇನೆ. ಹರನನ್ನು ಕಟ್ಟಿ ತಂದವಳು, ಬ್ರಹ್ಮನನ್ನು ಮೇಟಿ ತಂದವಳು, ಆ ಅಲ್ಲಮನಂದರೆ ಎಷ್ಟರವನು, ಅವರನ್ನು ಈಗಲೇ ಎಳೆದು ತರುತ್ತೇನೆಂದು ಬಿಂಕದಿಂದ ಉಬ್ಬಿಬ್ಬಿ ಮಾತನಾಡುತ್ತಿರುವ ನಿನ್ನ ಅಬ್ಬರವು ಆ ಅಲ್ಲಮನನ್ನು ಕಾಣುವವರಿಗೆ ಅಷ್ಟೇ. ಅಲ್ಲಮನನ್ನು ಕಂಡ ಕೂಡಲೇ ಹುಲಿಯನ್ನು ಕಂಡ ಮಲದಂತೆ ನಿನ್ನ ಕೈಕಾಲುಗಳೇ ಹೋಗುವವು. ಬೇಡ, ಅಡಿಕೆಗೆ ಹೋದ ಮಾನವು ಆಣಿ ಕೊಟ್ಟರೂ ಬಾರದಂತೆ ಅಲ್ಲಮನನ್ನು ತಡಿವಿ. ಮಾನಿಗೇಡಿ ಆಗುವುದಕ್ಕಿಂತ ಮೊದಲು ಅಜ್ಞಾನಿಗಳ ಮುಂದೆ ನಾನೇ ದೊಡ್ಡವಳೆಂದು ನಿನ್ನ ದೊಡ್ಡಿಸ್ತರವನ್ನು ಕೊಚ್ಚುತ್ತಾ ಇರುವುದು ಉತ್ತಮ. ಎಲ್ಲೋ ಮರುಳ ಶಂಕರ, ನೀನು ಮಾಯ ಕೈಯಲ್ಲಿ ಸಿಕ್ಕು ಮಗಲ ಮುರಿಯುವ ಹಾಗೆ ಬಿದ್ದು ಉರುಳಾಡಿದರು ಮತ್ತು ನಾನು ಬಿದ್ದಿಲ್ಲ ಎಂದು ತಿಳಿದುಕೊಂಡು ಮೀಸೆಯನ್ನು ತೀಡುತ್ತಿರುವ ನಿನ್ನಂತ ಹರುಕ ಮೀಸೆಯನ್ನು ಕೂಡ ಮಾತನಾಡುವುದು ಕಷ್ಟವೇ ಕಷ್ಟ. ಎಲೆ ಬಾಯಿ ಬಡಕು ಮಾಯೆ, ಅಲ್ಲಮ್ಮನ ನೆಚ್ಚಿಗೆಯನ್ನು ತಿಳಿಯದೆ ನಾನೇ ಹೆಚ್ಚಿನವಳೆಂದು ಮನ ಬಂದಂತೆ ನಿನ್ನ ಪೌರುಷವನ್ನು ಕೊಚ್ಚಿಕೊಳ್ಳಬೇಡ. ಸತ್ಯ ಶಿವ ಶರಣರು ಮಾಯೆಯನ್ನು ಹುಳ ಬಿದ್ದ ಹುಚ್ಚು ನಾಯಿಗಿಂತ ಕಡಿಮೆಯಾಗಿ ಕಾಣುವರು. ಪ್ರಾಣನಾಥ, ನಿನ್ನ ಇಚ್ಛೆಗೆ ಬಂದಂತೆ ನನ್ನ ತಾಮಸಿ ಮಾಯೆಯನ್ನು ತುಚ್ಛಕರಿಸಿ ಮಾತಾಡಬೇಡ. ಮಾಯೆಯ ಘನತೆಯು ಯಾರಿಗೂ ತಿಳಿಯತಕ್ಕದ್ದಲ್ಲ. ಈ ಜಗತ್ತೆಲ್ಲ ಮಾಯಿಂದಲೇ ಹುಟ್ಟಿ ಮಾಯಿಂದಲೇ ಬೆಳೆದು ಮಾಯಿಂದಲೇ ಅಳಿದು ಹೋಗುವುದು. ಈ ಜಗತ್ತು ಒಂದು ಮಾಯಾ ದೇವಿಯ ನರ್ತನ ಶಾಲೆಯಾಗಿರುವುದು. ಮಾಯೆಯು ಏಕಚಿತ್ತಳಲ್ಲ. ಹರನಾದ ನಿನ್ನನ್ನು ನುಂಗಿ, ವಿಷ್ಣು ಬ್ರಹ್ಮರನ್ನು ನುಂಗಿ, ತನ್ನನ್ನು ತಾನೇ ನುಂಗಿ ನೀರು ಕುಡಿದು ಮಾಯೆಯ ಮಹಿಮೆಯನ್ನು ತಿಳಿಯಲು ಯಾರಿಗೂ ಶಕ್ಯವಿಲ್ಲ. ಇಂಥ ಮಾಯೆಯ ಪ್ರತಾಪವನ್ನು ತಿಳಿಯದೆ ವ್ಯರ್ಥವಾಗಿ ಪ್ರಸಂಗಿಸಬೇಡ. ಈ ಕ್ಷಣವೇಕೆ ನನ್ನ ಭೂಲೋಕಕ್ಕೆ ಕಳಿಸಿ ಆ ಅಲ್ಲಮ್ಮನನ್ನು ಮಾಯೆಯ ಗುಲಾಮನಾಗಿ ಮಾಡಿ ತರಿಸದಿದ್ದರೆ ನನ್ನ ಪಂಥವೇ ಅಲ್ಲ. ಎಲೋ ಮರುಳ ಶಂಕರನೇ, ನನ್ನನ್ನು ಹುಳ ಬಿದ್ದ ಹುಚ್ಚು ನಾಯಿಗಿಂತಲೂ ಕೀಳಾದವಳೆಂದು ತುಚ್ಛಕರಿಸಿ ಮಾತನಾಡಬೇಡ. ಈಗಲೇ ನನ್ನ ತಾಯಿಯಾದ ಪಾರ್ವತಾದೇವಿ ಅಪ್ಪನೆ ಪ್ರಕಾರ ನಾನು ಭೂಲೋಕದಲ್ಲಿ ಅವತಾರವನ್ನು ಧರಿಸಿ ನಿನ್ನ ಔಷಧನಾದ ಅಲ್ಲಮ್ಮನನ್ನು ವಶ ಮಾಡಿಕೊಂಡು ತರೆದಿದ್ದರೆ ನನ್ನನ್ನು ಶಿವಶರಣರ ಬಾಗಿಲ ಮುಂದೆ ಕಾಯುವ ನಾಯಿ ಎಂದು ನನ್ನನ್ನು ಕರೆ. ಈಗಲೇ ನಾನು ಭೂಲೋಕಕ್ಕೆ ಹೋಗುವೆನು. ಪ್ರಭು ಗುರುವರೆಗ ಜಯ ವೆಲ್ಲೋ ಬೆಳಗೋಳ ಜಯ